ಕಾಲುಗಳಲ್ಲಿ ತುಂಬಾ ನೋವಿದೆ, ನಡೆಯಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಮತ್ತು ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕುನ್ಗುನ್ಯಾ ಇರಬಹುದು. ಹೌದು, ಚಿಕುನ್ಗುನ್ಯಾ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣಕ್ಕಾಗಿ ಜಾರಿ. ಈಗ ವೇಳೆ 6:51 ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್. ಇದು ಆಕಾಶವಾಣಿ ಚಿತ್ರದುರ್ಗ. ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ನಮಸ್ಕಾರ ಮಾಸ್ತರ. ನಮಸ್ಕಾರ ಆರ್ಯ, ಎಲ್ಲಿಂದ ಬರ್ತಿದ್ಯಪ್ಪ? ಪಾಠಶಾಲೆಯಿಂದ ಬರ್ತಿದ್ದೀನಿ ಮಾಸ್ತರ. ನಿಮ್ ಪಾಠಶಾಲೆ ಅಲ್ಲ, ರೈತರ ಪಾಠಶಾಲೆಯಿಂದ. ಹಾಗಾದ್ರೆ ಅಲ್ಲಿ ಏನ್ ಅಗತ್ಯದ ವಿಚಾರ ಕಲ್ತೆ ಹರಿಯ? ಅತ್ತಿ ಎರಡೆರಡು ಪಟ್ಟು ಲಾಭ ಪಡಿ ಅಂತ. ಹಾ, ಜಮೀನಿನ ಫಲವತ್ತತೆ ಶಕ್ತಿಯ ಸಂಪೂರ್ಣ ಪ್ರಯೋಜನ ಪಡ್ಕೋಬೇಕು. ಎನ್ಎಫ್ಎಸ್ಎಂ ನ ಸಹಾಯ ಸತ್ಯ, ಪ್ರತಿ ಹೊಲಕ್ಕೂ ಉತ್ತಮ ನಿತ್ಯ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಕೃಷಿ ಅಧಿಕಾರಿಯನ್ನು ಸಂಪರ್ಕಿಸಿ. ದುಃಖ ಕಳೆಯಿತೋ, ಸುಖತಾ ಬಂದಿತೋ. ಭತ್ತದ ಫಸಲು ಸಮೃದ್ಧಗದಲ್ಲ ಕಾಕ. ಇದು ಸಮಗ್ರ ಪೋಷಣೆ ವ್ಯವಸ್ಥೆ ಫಲಾನು. ಹಂಗಂದ್ರೆ ಏನ್ ಕಾಕ? ಹಸಿರು ಗೊಬ್ಬರ ಜೊತೆಗೆ ಪ್ರತಿ ಎಕರೆಗೆ 40-20-20 ಕಿಲೋ ಪ್ರಮಾಣದಲ್ಲಿ ಎನ್ಪಿಕೆ ಗೊಬ್ಬರ ಹಾಕ್ಬೇಕು. ನನ್ ಮಾತ್ ಕೇಳಿ ಪ್ರಮಾಣ 23 ಸಸಿಗಳನ್ನಷ್ಟೇ ನೆಟ್ಟು ಸಮಗ್ರ ಕೀಟ ನಿಯಂತ್ರಣಕ್ಕೂ ಗಮನ ನೀಡಿದೆ. ಇದನ್ನ ನಾನು ಎಲ್ರಿಗೂ ಹೇಳ್ತೀನಿ. ಇನ್ನೂ ಒಂದ್ ರಹಸ್ಯ ಹೇಳ್ತೀನಿ ಕೇಳು. ಇಲ್ಲಿನ ಮಣ್ಣಿನಲ್ಲಿ ಜಿಂಕ್ ಕಡಿಮೆ ಅದ, ಆದ್ರಿಂದ ಎಕರೆಗೆ 10 ಕಿಲೋದಂತೆ ಜಿಂಕ್ ಸಲ್ಫೇಟ್ ಹಾಕ್ಬೇಕು. ಚಿನ್ನದಂತ ಮಾತು, ಸಣ್ಣ ವಿಷಯ ಆದರೂ ಅದರ ಪ್ರಭಾವ ಪಾತ್ರ ಭಾರಿ. ದೂರವಾಣಿ ಸಂಖ್ಯೆ 1800-01. ಜಮೀನಲ್ಲಿ ಎಷ್ಟೊಂದು ಹಸಿರು ತುಂಬಿದೆ, ಸೊಬಗಿ ಫಸಲು ನಗುತ್ತ. ಇಷ್ಟೊಂದು ಸಮೃದ್ಧ ಫಸಲು ಎಲ್ಲಿ ಬೆಳೆಯುತ್ತೆ? ಬೆಳೆಯುತ್ತೆ ಎಲ್ಲಿ? ಎನ್ಎಫ್ಎಸ್ಎಂ ನ ಸಹಾಯದಿಂದ ಕೃಷಿ ಮಾಡಲಾಗುತ್ತದೆ. ಜಮೀನಲ್ಲಿ ಇಳುವರಿ ಹೆಚ್ಚಿಸಿರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಮೀಪವಿರುವ ಕೃಷಿ ಅಧಿಕಾರಿ ಅಥವಾ ಕಿಸಾನ್ ಕುಂಠಿತ ಸಮಸ್ಯೆಗಳಿಗೆ 1800-1800-1551 ಕರೆ ಮಾಡಿ ಪರಿಹಾರ ಪಡೆಯಿರಿ. ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ. ನಮ್ಮೆಲ್ಲ ಕೃಷಿಕ ಬಾಂಧವರಿಗೆ ಶರಣು ಶರಣಾರ್ಥಿ. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿಯಲ್ಲಿ ನೇಗಿಲು ಮಿಡಿತ ಕಾರ್ಯಕ್ರಮದ ಮರು ಪ್ರಸಾರ, ಬಳಿಕ ಸಮಗ್ರ ಕೃಷಿ ಏಟೆ ಧಾರಣೆ ಹಾಗೂ ಜನಪದ ಗೀತೆಗಳನ್ನು ಕೇಳಬಹುದು. ಏನೇ, ನಾನು ನಮ್ ಈ ವ್ಯಾಪಾರ ಸ್ವಲ್ಪ ವಿಸ್ತರಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮಾಡ್ರಿ, ನಿಮ್ಮನ್ ತಡೆದವ್ರು ಯಾರು? ಹಂಗಲ್ಲಮ್ಮ, ಯಾರು ತಡಿತಾ ಇಲ್ಲ, ಆದ್ರೆ ಯಾರ ಸಹಾಯ ಪಡೀಲಿಕ್ಕೆ? ಹಾಗೆ ಆಕಾಶವಾಣಿ ಇದೆ ಅಲ್ವಾ, ಅವ್ರ ಜಾಲ ರಾಷ್ಟ್ರಾದ್ಯಂತ ಇದೆ ಅಂತ ಕೇಳಿದೀನಿ. ಸರಿಯಮ್ಮ, ಅದರಿಂದ ನನಗೇನ್ ಲಾಭ ಅಂತ? ಖಂಡಿತ ಲಾಭ ಇದೆ. ಆಕಾಶವಾಣಿ ಜಾಹೀರಾತ್ ಮೂಲಕ ಯಾವುದೇ ನಗರದ ಗ್ರಾಹಕರನ್ನ ನೀವು ತಲುಪಬಹುದು. ಸರಿ, ಹಾಗಾದ್ರೆ ಅದನ್ನು ನೀನೇ ಹೇಳ್ಬಿಡು. ಈ ಆಕಾಂತೀರಾ ಬರ್ಕೋತೀನಿ. 8700-01-01-01-04-24 ಅಷ್ಟೇ ಸುಲಭ. ಕಾರ್ಯಕ್ರಮ ನೇಗಿಲ ಮಿಡಿತ. ನಮಸ್ಕಾರ, ನಾನು ಡಾಕ್ಟರ್ ರೇಣುಕಾ ಸ್ವಾಮಿ, ಕೃಷಿ ಮತ್ತು ತೋಟಗಾರಿಕಾ ಮಹಾವಿದ್ಯಾಲಯ ಶಿವಮೊಗ್ಗದಲ್ಲಿ ಬೆಳೆ ಶರೀರ ಕ್ರಿಯಾಶಾಸ್ತ್ರದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ. ಇಲ್ಲಿ ಹೂವು ಹಾಗೂ ಕಾಯಿಗಳ ಉದುರುವಿಕೆಯಿಂದ ಇದರ ಇಳುವರಿ ಗಣನೀಯವಾಗಿ ಕಡಿಮೆಯಾಗುತ್ತದೆ. ಇದಕ್ಕೆ ಸಸ್ಯದ ಆಂತರಿಕ ಅಂಶಗಳಾದ ಆಹಾರ ಉತ್ಪಾದನೆ ಮತ್ತು ಪೂರೈಕೆ ಹಾಗೂ ಸಸ್ಯ ಹಾರ್ಮೋನ್ಗಳ ಲಭ್ಯತೆ ಪ್ರಮುಖ ಕಾರಣವಾಗಿರುತ್ತದೆ. ಈ ಆಂತರಿಕ ಅಂಶಗಳು ಬಾಹ್ಯ ಅಂಶಗಳಾದ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ, ಅಧಿಕ ತಾಪಮಾನ ಮತ್ತು ನೀರಿನ ಅಥವಾ ತೇವಾಂಶದ ಕೊರತೆಯು ಸಸ್ಯದ ಆಂತರಿಕ ಜೀವರಾಸಾಯನಿಕ ಕ್ರಿಯೆಗಳ ಮೇಲೆ ವ್ಯತಿರಿಕ್ತ ಪರಿಣಾಮ, ಉತ್ಪಾದನೆ ಮತ್ತು ಉಸಿರಾಟದ ಅಂತಹ ಚಯಾಪಚಯ ಕ್ರಿಯೆಗಳ ಮೇಲೆ ಪರಿಣಾಮ ಬೀರುತ್ತದೆ. ಇದರಿಂದ ಸಂತಾನಾಭಿವೃದ್ಧಿಯ ಅಂಗಗಳಾದ ಮಗ್ಗು, ಹೂವು, ಕಾಯಿಗಳಿಗೆ ಸರಿಯಾದ ಸಮಯದಲ್ಲಿ ಅಂದರೆ ಅವುಗಳ ಬೆಳವಣಿಗೆಯ ಸಮಯದಲ್ಲಿ ಸರಿಯಾಗಿ ಆಹಾರ ಪೂರೈಕೆಯಾಗದೆ ಅವು ಉದುರಲು ಕಾರಣವಾಗುತ್ತಲೇ ಇರುತ್ತದೆ. ಆದರೆ ಸಸ್ಯದ ಧಾರಣ ಸಾಮರ್ಥ್ಯಕ್ಕಿಂತ ಅಧಿಕ ಸಂಖ್ಯೆಯ ಮಗ್ಗು, ಹೂವು ಹಾಗೂ ಕಾಯಿಗಳು ಉತ್ಪತ್ತಿಯಾದಾಗ ಆಹಾರದ ಬೇಡಿಕೆಯು ಬೆಳವಣಿಗೆಯಲ್ಲಿ ಜಾಸ್ತಿಯಾಗಿ ಅವುಗಳ ಪೂರ್ತಿ ಬೆಳವಣಿಗೆಯ ಪ್ರಚೋದಕಗಳಾದ ಆಕ್ಸಿನ್ಗಳು ಮತ್ತು ಸೈಟೋಕೈನ್ಗಳ ಪ್ರಮಾಣ ಈ ಹಂತದಲ್ಲಿ ಹೆಚ್ಚಾಗಿರಬೇಕು ಮತ್ತು ಬೆಳವಣಿಗೆ ನಿರೋಧಕಗಳಾದ ಎಥಿಲಿನ್ ಹಾಗೂ ಅಬ್ಸಿಸಿಕ್ ಆಸಿಡ್ನ ಪ್ರಮಾಣ ಕಡಿಮೆ ಇರಬೇಕು. ಮೊಗ್ಗು ಹೂವು ಹಾಗೂ ಕಾಯಿಗಳ ಉದುರುವಿಕೆಯನ್ನು ನಿಯಂತ್ರಣವನ್ನು ಮಾಡಲು ನಾವು ಅನುಸರಿಸಬೇಕಾದ ಕ್ರಮಗಳು ಯಾವುವೆಂದರೆ, ಹತ್ತಿಯ ಬೆಳೆಗೆ ಅಗತ್ಯ ಸಂದರ್ಭದಲ್ಲಿ ಹೂವು ಮತ್ತು ಕಾಯಿ ಉದುರುವುದನ್ನು ಕಡಿಮೆ ಮಾಡಬಹುದು. ನ್ಯಾಪ್ಥಲಿನ್ ಅಸಿಟಿಕ್ ಆಸಿಡ್ ಅಥವಾ ಪ್ಲಾನೋಫಿಕ್ಸ್ 30 ಮತ್ತು 80ನೇ ದಿನಗಳಲ್ಲಿ ಸಿಂಪರಣೆ ಮಾಡುವುದರಿಂದ ಬೆಳೆ ಪ್ರಚೋದಕಗಳ ಪ್ರಮಾಣವನ್ನು ಹೆಚ್ಚಾಗುವಂತೆ ನೋಡಿಕೊಂಡು, ಅದೇ ರೀತಿ ಬೆಳವಣಿಗೆಯ ನಿರೋಧಕಗಳ ಪ್ರಮಾಣವು ಕಡಿಮೆಯಾಗುವುದರಿಂದ ಹೂವು ಮೊಗ್ಗು ಹಾಗೂ ಕಾಯಿಗಳು ಉದುರುವುದು ಕಡಿಮೆಯಾಗುತ್ತದೆ. ಇದಲ್ಲದೆ ಸಾರಜನಕದ ಪೂರೈಕೆಯನ್ನು ನಾವು ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಸಮಯದಲ್ಲಿ ಮಾಡುವುದರಿಂದ, ಅಂದರೆ ಎಲೆಗಳಲ್ಲಿ ಸಾರಜನಕದ ಪ್ರಮಾಣ ಕಡಿಮೆಯಾದಾಗ ಪತ್ರಹರಿತ್ತಿನ ಅಂಶವು ಕಡಿಮೆಯಾಗಿ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತವೆ. ಪತ್ರಹರಿತ್ತಿನ ಅಂಶ ಕಡಿಮೆಯಾದಾಗ ಸಸ್ಯಗಳಲ್ಲಿ ಆಹಾರದ ಉತ್ಪಾದನೆಯೂ ಕಡಿಮೆಯಾಗುತ್ತದೆ. ಈ ಸಂದರ್ಭದಲ್ಲಿ ನಾವು 2% ಯೂರಿಯಾ ಅಥವಾ DAPಯನ್ನು ದ್ರಾವಣ ರೂಪದಲ್ಲಿ ಸಿಂಪಡಿಸುವುದರಿಂದ, ಅದರ ಜೊತೆಗೆ 90 ಹಾಗೂ 110 ದಿನಗಳಲ್ಲಿ 1% ಮ್ಯಾಗ್ನೀಷಿಯಂ ಸಲ್ಫೇಟ್ ದ್ರಾವಣವನ್ನು ಸಿಂಪಡಿಸುವುದರಿಂದ ಈ ಹೂವು ಹಾಗೂ ಕಾಯಿಗಳು 8519912 ಸಂಪರ್ಕಿಸಬಹುದು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಈಗ ಸಮಗ್ರ ಕೃಷಿಯಲ್ಲಿನ ಅನುಭವಗಳು ಕುರಿತು ಚನ್ನಗಿರಿ ತಾಲೂಕು ಕತ್ತಲಗಿರಿಯ ಕೃಷಿಕ ಕತ್ತಲಗಿರಿಯ ಕೃಷಿಕರಾದ KS ನಿತ್ಯಾನಂದ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಸಮಗ್ರ ಕೃಷಿಯ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ ಬಂದಿದ್ದಾರೆ. ನಿತ್ಯಾನಂದ ಅವರು ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ತೆ. ನಿತ್ಯಾನಂದ ಅವರು ಈ ಕೃಷಿ ಬದುಕಾಲ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ಸರ್, ನಾನು 25 ವರ್ಷದಿಂದ ಕೃಷಿ ಮಾಡ್ತಾ ಇದ್ದೀನಿ. ನಾನು BA ಓದ್ತಾ ಇದ್ದೆ. BA ಬೇರೆ ನಮಗೆ ಆಪ್ಷನ್ ಮನೆ ಕಡೆ ಯಾರು ನೋಡಿರಲಿದ್ದಕ್ಕೆ ನಾನು ವ್ಯವಸಾಯಕ್ಕೆ ಬಂದೆ. ನಾನು ಒಂದೇ ಇದ್ದಾಗ ಸ್ವಲ್ಪ ಮಾಡಿದ್ರು, ನಾನು ಅದಾದ್ಮೇಲೆ ಅದನ್ನ ಕಂಟಿನ್ಯೂ ಮಾಡ್ಕೊಂತ ಬಂದೆ. ಅಡಿಲೆಲ್ಲ ಈ ಭತ್ತ ಈ ತರ ರಾಗಿ ಬೆಳೆಗಳನ್ನ ಬೆಳಿತಿದ್ರಿ, ಈ ತೋಟಗಾರಿಕೆ ಬೆಳೆಗಳು ಬೆಳಿಬೇಕಂತ ಯಾಕೆ ಆಸಕ್ತಿ ಬಂತು? ಸರ್, ಭತ್ತ ಮಾಡ್ಬೇಕಾದ್ರೆ ಬೆಳೆ ಬೆಳಿಬೇಕು ಅಂತ ನಮ್ಗೆ ಅದ್ರ ಕಡೆ ಆಸಕ್ತಿ ಬಂತು. ಈಗ ಜಮೀನು ಎಷ್ಟು ಎಕರೆ ಇದೆ ನಿಮ್ದು? ಸರ್, 13 ಇದೆ ಸರ್ ನಮ್ಮ ಜಮೀನು. ಪ್ಲಾಂಟ್ ಹಾಕಿದ್ದೀನಿ ಸರ್, ಒಂದು 400 ತೇಗದ ಗಿಡ, ಅಡಿಕೆ, ತೆಂಗು, ಬಾಳೆ. ಬೆಳೆಯೋದ್ರಿಂದ ಏನ್ ಅನುಕೂಲ ಅಂತೀರ? ಇವತ್ತು ಅಡಿಕೆಗೆ ಒಂದು ಬೆಳೆ ಹೋಯ್ತು ಅಂದ್ರೂ ತ್ಯಾಗದಲ್ಲಿ ಬರುತ್ತೆ, ತ್ಯಾಗದಲ್ಲಿ ಹೋಯ್ತು ಅಂದ್ರು ಬಾಳೆಯಲ್ಲಿ ಬರುತ್ತೆ, ಬಾಳೆಯಲ್ಲಿ ಇಲ್ಲ ಅಂದ್ರೆ ಇನ್ನೊಂದು ಕಾಳು ಮೆಣಸು, ಜಾಕಾಯಿ, ಹಿಂಗೆ ಒಂದಲ್ಲ ಒಂದು ಬೆಳೆದು ಇದಾಗುತ್ತೆ ಸರ್, ನಮಗೆ ಅನುಕೂಲ ಆಗುತ್ತೆ. ಈ ಅಡಿಕೆ ಇವೆಲ್ಲ ಬೆಳೆಗಳನ್ನ ನಿಮ್ಮ ತಂದೆ ನಾಟಿ ಮಾಡಿದ್ರೆ ನೀವು ವಯಸ್ಸಿಗೆ ಬಂದ್ಮೇಲೆ ನಾಟಿ ಮಾಡಿ ಬೆಳೆಸಿದ್ದೆ? ಅಂದ್ಮೇಲೆ ಮಾಡಿದ್ದು. ಅಡಿಕೆ ಅಂದ್ರೆ ಇವೆಲ್ಲ ಸಸಿಗಳು ಯಾವ ಕಡೆಯಿಂದ ತಗೊಂಬಂದ್ರಿ? ಎಲ್ಲ ನೀವೇ ಗೋಟ್ ತಂದು ಸಸಿ ಉತ್ಪಾದನೆ ಮಾಡ್ಕೊಂಡು ನಾಟಿ ಮಾಡಿದ್ದೆ? ಯಾವ ರೀತಿ ಇಟ್ಟು ನಾವೇ ರೆಡಿ ಮಾಡಿ ನಾವು ಹಾಕೊಂಬಂದಿದ್ದು. ಈ ಸಸಿ ಎಷ್ಟು ತಿಂಗಳು ಬೆಳೆಸಿದೆ ಅಂದ್ರೆ ನಾಟಿ ಮಾಡ್ಬೇಕಾಗತ್ತೆ? ಸರ್, ನಾನು 1 ಹಾಕಿದ್ದೀನಿ, 2 ಹಾಕಿದ್ದೀನಿ. 2 ಒಂದು ಸ್ವಲ್ಪ ಗಿಡ ದೊಡ್ಡದಾಗಿ ಇದಾದ್ರೆ ದೊಡ್ಡದ್ ಮಾಡಿ ಹಾಕೋದ್ರೆ ಚೆನ್ನಾಗಿ ಸರ್. ಕೆಲವು ರೈತರು ಚಿಕ್ಕ ಗಿಡಗಳು ಹಾಕಿದ್ರೆ ಅನುಕೂಲ ಆಗುತ್ತೆ, ದೊಡ್ಡ ಗಿಡ ಆದ್ರೆ ಅವೆಲ್ಲ ಕೋಲ್ ಕಟ್ಟಬೇಕು. ಜಾಸ್ತಿ ಸಣ್ಣ ಗಿಡ ಹಾಕಿದ್ರೆ ನಡೆಯುತ್ತೆ. ನಮ್ಮಲ್ಲಿ ನೀರಾವರಿ ಭೂಮಿ ತೇವಾಂಶ ಜಾಸ್ತಿ ಇರೋದ್ರಿಂದ ನಮ್ಮಲ್ಲಿ ದೊಡ್ಡ ಗಿಡ 9 ಒಳ್ಳೆ ಅಂತರ ಚೆನ್ನಾಗಿದೆ. ಅಂದ್ರೆ ಈ 6-9 ಮಾಡದಂತ ಏನ್ ಅನಾನುಕೂಲ ಅನ್ಸುತ್ತೆ? 6-9 ಮಾಡೋದ್ರಿಂದ ಸ್ವಲ್ಪ ಮಕ್ಕಳು ಜಾಸ್ತಿ ಆದ್ರೆ ಒಂದ್ ರೊಟ್ಟೆಗೆ 3-4 ಮಕ್ಕಳಾದ್ರೆ ಏನಾಗ್ತವೆ? ಒಂದ್ ರೊಟ್ಟಿಗೆ ಒಂದ್ ಮಗು ಆದ್ರೆ ಅದು ದಷ್ಟು ಜಾಸ್ತಿ ಆದ್ರೂ ಇಳುವರಿ ಕಡಿಮೆ ಆಗುತ್ತೆ ಅಂತೀರ? ಹೌದು ಸರ್, ಗಿಡಗಳು ಜಾಸ್ತಿ ಆದಂಗೆ ಇಳುವರಿ ಕಮ್ಮಿ ಆಗ್ತಾ ಹೋಗುತ್ತೆ. ಆಮೇಲೆ ಗಿಡಗಳು ಜಾಸ್ತಿ ಆದ್ರೆ ಅದಕ್ಕೆ ಜಾಸ್ತಿ ನಾವು ಮಾಡ್ಬೇಕು, ಆದ್ರೆ ಬರೋ ಇಳುವರಿ ಮಾತ್ರ ಅಷ್ಟೇನೆ. ಮತ್ತೆ ಇದಕ್ಕೆಲ್ಲ ನೀರು ನಿರ್ವಹಣೆ, ಗೊಬ್ಬರದ ನಿರ್ವಹಣೆ ಯಾವ ರೀತಿ ಮಾಡ್ತೀರ? ಸರ್, ನೀರು ನಮ್ದು ಭದ್ರಾ ಕಾಲುವೆ, ನಾವು ಕಾಲುವೆ ನೀರೇ ಕೊಡ್ತೀವಿ. 40 ಕೊಡ್ತೀವಿ, ಒಂದ್ಸರಿ ಸಾರ್ವಜನಿಕ ಕಾಂಪ್ಲೆಕ್ಸ್ ಕೊಡ್ತೀವಿ, ಒಂದ್ ಟೈಮ್ ಕೊಡ್ತೀವಿ. ಅಲ್ಲಿಗೆ 2 ಒಂದ್ ಟೈಮ್ ಸರ್ಕಾರಿ ಗೊಬ್ಬರ, ಒಂದ್ ಟೈಮ್ ತಿಪ್ಪೆ ಗೊಬ್ಬರ, ಹೊರಗಿನ ಮಣ್ಣು ಒಂದ್ ಸ್ವಲ್ಪ ಮಿಕ್ಸ್ ಮಾಡಿ ಕೊಡ್ತೀವಿ. ಮುಖ್ಯವಾಗಿ ಏನೇನು ರೋಗ ಬರುತ್ತೆ ಅಡಿಕೆಗೆ? ಸರ್, ಇಡಿಮುಂಡಿಗೆ ರೋಗ, ಆಮೇಲೆ ಗೊನೆಗೆ ಮೈಟ್ಸ್ ಅಂತ ಬರುತ್ತೆ ಕಾಯಿ. ಯಾವ ರೀತಿ ನಿರ್ವಹಣೆ ಮಾಡ್ತೀರ? ಸರ್, ಆ ಕಾಲಕ್ಕೆ ಯಾವ್ದು ಬರುತ್ತೋ ಅದನ್ನ ನೋಡ್ಕೊಂಡು ಆಯಾ ಕಾಲಘಟ್ಟಕ್ಕೆ ಯಾವ ಟೈಪ್ ಬೇಕಾಗುತ್ತೆ ನೋಡ್ಕೊಂಡು ಕೊಡ್ತೀವಿ. ಇಳುವರಿ ಯಾವ ಪ್ರಮಾಣದಲ್ಲಿ ಬರ್ತಾ ಇದೆ? ಸರ್, ನಂದು 9 ಕ್ವಿಂಟಲ್ ಇದ್ದ 13 ಕ್ವಿಂಟಲ್ ತನಕ ಬರುತ್ತೆ ಎಕರೆಗೆ. ಮಳೆ ಜಾಸ್ತಿ ಆಗಿ ಈ ಸರಿ 9 ಕ್ವಿಂಟಲ್ ನಾವು ಅವರೇಜ್ ಕಟ್ಟಿದೀವಿ. ಮಳೆ ಕರೆಕ್ಟ್ ಕಾಲಕಾಲಕ್ಕೆ ಟೈಮಿಗೆ ಸರಿಯಾಗಿ ಆಗಿ ಮೇಂಟೆನೆನ್ಸ್ ಸರಿ ಆದ್ರೆ 13 ಇದೆ, ಅಲ್ಲಿಗೆ ಕೊಡ್ತೀನಿ ಸರ್. 1 ಕ್ವಿಂಟಲ್ ಹಸೆಕಾಯಿಗೆ 13 ಕೆಜಿ ಕೊಡ್ತಾರೆ ಅಡಿಕೆ, ಅದನ್ನ ಮಾರಾಟ ಆಮೇಲೆ ತುಂಬಿಕೋಸಿ ಮಾರಾಟ ಮಾಡಿ. ಇದು ಅನುಕೂಲ ಸರ್, ಇನ್ನ ಜನವರಿ ಮೇಲೆ ಮತ್ತೆ ಜಾಸ್ತಿ ಆಗುತ್ತೆ. ಈಗ ಇರೋ ಇದು ಅನುಕೂಲ ಆಗಿದೆ, ತನಕ ಬರುತ್ತೆ 1 ಎಕರೆ ನಿರ್ವಹಣೆಗೆ. ಆದಾಯ ಎಷ್ಟು ಬರುತ್ತೆ? ಆದಾಯ 3-4 ಲಕ್ಷ ತನಕಲೂ, ಇಳುವರಿ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಈಗ 9 ಕ್ವಿಂಟಲ್ ಬಂತು ಅಂದ್ರೆ ಇವತ್ತಿನ ಲೆಕ್ಕ 3 ಲಕ್ಷ ಸರ್. ನಮ್ದು ಕೋಕೋ ಇದೆ, ಜಾಕಾಯಿ ಇದೆ, ಕಾಳುಮೆಣಸು, ಬಾಳೆ, ಇವು 4 ಅಂತರ ಬೆಳೆ ಬೆಳೀತಾ ಇದೀನಿ. ಇದರಲ್ಲಿ ಜಾಕಾಯಿ, ಕೋಕೋ, ಬಾಳೆ 3 ಅಂತರ ಬೆಳೆ ಬೇಕೇ ಬೇಕು. ಜಾಸ್ತಿ ಪ್ಯಾಸೇಜ್ ಬೇಕು, ಕಾಳು ಮೆಣಸಿಗೆ ನೀವು ಜಾಸ್ತಿ ಇದಿಲ್ದಾ ಇದ್ರು ಮರ ಕಪ್ಸೋದು ಅದಕ್ಕೆ ನಡೆಯುತ್ತೆ. ಇದು ಅಂತರ್ಬೆಳೆಯಾಗಿ ಬೆಳಿಬೇಕು ಅಂದ್ರೆ ಜಾಸ್ತಿ ಕಾಳು ಮೆಣಸು ವಿಳ್ಯದೆಲೆ ಅಂತವೆ ಅಂತರ ಬೆಳೆಗಳು ಬೆಳೀತಾರೆ. ನೀವು ಈ ಜಾಕಾಯಿ ಬೆಳಿಬೇಕಂತ ಯಾಕೆ ಆಸಕ್ತಿ ಬಂತು ಸರ್? ಈಗ ಕಾಳು ಮೆಣಸು ಅದ್ರ ಅಂತರ್ಬೆಳೆಯಾಗಿ ಜಾಕಾಯಿನೂ ಇರುತ್ತೆ ಸರ್. ವಿಳ್ಯದೆಲೆ ಬೆಳಿಬೇಕು ಅಂದ್ರೆ ಲೇಬರ್ ಜಾಸ್ತಿ, ನಾವು ಜಾಕಾಯಿ ಮಾಡಬಹುದು. ಸಾಲದ ಸಾಲಿಗೆ ಒಂದು ಗ್ಯಾಪ್ ಕೊಟ್ಕೊಂಡು ನಾಲ್ಕು ಗಿಡದ ನಡುವೆ ಒಂದೊಂದು ಜಾಕಾಯಿ ಗಿಡ ಹಾಕಿದ್ರೆ 2 ವರ್ಷಕ್ಕೆ ಬಂದೋಗುತ್ತ ಸರ್. ಎಲ್ಲದಕ್ಕೂ ಸಮಗ್ರ ಕೃಷಿ ಆಗಿರುತ್ತೆ. ಇವತ್ತು ಒಂದು ಬೆಳಿಗ್ಗೆ ರೇಟ್ ಸಿಗ್ಬೋದು. ಎಲ್ಲಿಂದ ತಗೊಂಡ್ರೆ ಸರ್? ಜಾಕಾಯಿ ಸಸಿ ಶಿವಮೊಗ್ಗದಿಂದ ತಗೊಂಡಿದ್ದು ಸರ್. ಏನ್ ರೇಟ್ ಬೀಳುತ್ತೆ? 130 ರೂಪಾಯಿ ಬಿದ್ದಿತ್ತು ಸರ್ ನನಗೆ. ಒಂದ್ ಸಸಿ 2 ವರ್ಷದ ಸಸಿ 130 ರೂಪಾಯಿ ಬಿದ್ದಿತ್ತು. ಅದು ಸಸಿ ನಾಟಿ ಮಾಡಿದ್ಮೇಲೆ ಅದು ಬೆಳೆಕು ವರ್ಷ 2.5 ವರ್ಷ ಬೇಕು. ಅದ್ರೊಳಗೆ ಬರೋದು ಏನೋ ಕ್ರಾಸ್ ಮಾಡಿದ್ ಬರುತ್ತೆ ಅಂತಾರೆ, ಅದನ್ನ ನೋಡಿಲ್ಲ ನಾನು. ಈಗ ಬೆಳೆ ಆಗುತ್ತೆ ಅಂತೀರ? ಹೌದು ಸರ್. ಒಂದು ಜಾಕಾಯಿ ನಾವು 5 ರೂಪಾಯಿ ಅಂತ ಒಂದು ಪೀಸ್ ಇದನ್ನ ಕೊಟ್ರು, ಅದ್ರಲ್ಲಿ ಜಾಪತ್ರೆ ಉಳಿತೆ, ಜಾಕಾಯಿ 5 ರೂಪಾಯಿ ಹೋಗುತ್ತೆ. ಹಂಗಾಗಿ ಒಳ್ಳೆ ಲಾಭದಾಯಕ ಅಂತ ನಮ್ಗನ್ಸಿದೆ. ಇಲ್ಲಿ ನಿಮ್ಮೂರ್ ಸುತ್ತಮುತ್ತಲ ಸಾಕಷ್ಟು ಜನ ರೈತರು ಬೆಳೀತಾರೆ ಜಾಕಾಯಿ? ನಮ್ಮಲ್ಲಿ ಜಾಕಾಯಿ ಇಲ್ಲಿದ್ದ ಹೊನ್ನಾಳಿ ತಾಲೂಕಿನ ಬೆಳೀತಾ ಇದಾರೆ. ಇಲ್ಲಿ ಎಲ್ಲೂ ಇಲ್ಲ. ಇಲ್ಲಿ ಕಾಳು ಮೆಣಸೆಲ್ಲ ನಮ್ಮ ಸುತ್ತಮುತ್ತಲ ಹಾಕಿದ್ದಾರೆ ನಮ್ಮ ತಾಲೂಕಲ್ಲಿ. ಒಳ್ಳೆ ಚೆನ್ನಾಗಿದೆ, 700 ರೂಪಾಯಿ ಕೆಜಿ ಹೋಗ್ತಾ ಇದೆ. ಅದು ಮೇಂಟೆನೆನ್ಸ್ ಚೆನ್ನಾಗಿದೆ, ರೈತರಿಗೆ ಲಾಭದಾಯಕ ಆಗಿದೆ. ಜಾಕಾಯಿ ಇಲ್ಲೆಲ್ಲ ಸುತ್ತಮುತ್ತ ಯಾರು ರೈತರು ಬೆಳೀತಿಲ್ಲ ಅಂದ್ರೆ ನಿಮ್ಮ ವಾತಾವರಣ ಕೊಂದ್ಕೊಂಡು ಈ ಜಾಕಾಯಿ ಜೊತೆಗೆ ಬಾಳೆ ಬೆಳೀತಾ ಇದ್ರು ಅಂತಂದ್ರೆ ಯಾವ ಪುಟ್ ಬಾಳೆ ಬೆಳೀತಾ ಇದ್ರ ಅಥವಾ ಈ ಪಚ್ಚ ಬಾಳೆ ಅಥವಾ ಜೀನೈನ್ ಈ ತರ ಬೆಳೆಗಳು ಬೆಳೀತಾ ಇದ್ರು? ಪುಟ್ ಬಾಳೆ ಬೆಳೀತಾ ಇದ್ದೀನಿ ನಾನು. ನಾನು ಈಗ ಒಂದು 20 ವರ್ಷದ ಪ್ರತಿ ವರ್ಷನೂ ಬಾಳೆ ಆಗುತ್ತೆ. ರೇಟ್ ಇದ್ದಾಗ 2 ಲಕ್ಷ ಸಿಗುತ್ತೆ ಎಕರೆಗೆ. 1 ಲಕ್ಷ ಏನಿಲ್ಲ ಅಂದ್ರು ರೈತರಿಗೆ. ಇವೆಲ್ಲ ಉಪಕಸ ಆರಂಭದಲ್ಲಿ ಬೆಳಿಬಹುದು ಬಾಳೆ, ನಂತರ ಗಿಡಗಳು ದೊಡ್ಡವಾದಾಗ ನೆರಳಲ್ಲಿ ಅಷ್ಟೊಂದು ಇಳುವರಿ ಬರಲ್ಲ ಅಂತ ರೈತರು. ನಿಮ್ಗೆ ಯಾವ ರೀತಿ ಬರ್ತಾ ಇದೆ ಇಳುವರಿ? ಹೋಗ್ಬೋದು ಆಲ್ಮೋಸ್ಟ್ ಆಲ್. ಈಗ ನಂದು 32 ವರ್ಷದ ತೋಟದಾಗೆ ಈಗ 4 ವರ್ಷ ಆಯ್ತು ಬಾಳೆ ಇರಕ್ಕೆ ಹಚ್ಚಿ. 7 ಕೆಜಿ 8 ಕೆಜಿ 10 ಕೆಜಿ ನಾನು ಆಲ್ಮೋಸ್ಟ್ ಆಲ್ ಕೆಮಿಕಲ್ ಹಾಕಲ್ಲ. 7 ಕೆಜಿ 8 ಕೆಜಿ ಅಂತೂ ಬರುತ್ತೆ, ಚೆನ್ನಾಗಿದೆ. ನೀವು ಹೆಚ್ಚಾಗಿ ಸಾವಯವ ಕೃಷಿನ ಅಳವಡಿಸ್ಕೊಂಡಿದ್ರೆ ಹೆಂಗೆ? ಹಾ ಸರ್, ನಾನು ವ್ಯವಸಾಯಕ್ಕೆ ಬರೋಕ್ಕಿನ ಮುಂಚೆ ನಮ್ಮ ತಂದೆನೇ ಆ ತೋಟಕ್ಕೆ ನಮ್ಮ ಕೈ ತೋಟ ಇದನ್ನೆಲ್ಲ ಸಾವಯವ ಅಳವಡಿ ಮಾಡಿದ್ವಿ. ಈಗ ಸಾವಯವದಲ್ಲಿ ಬೆಳೀತಾ ಹೋದ್ರೆ ಹೆಚ್ಚು ಇಳುವರಿ ಬರ್ತಾರೆ. ಈ ಸಾವಯವದಲ್ಲಿ ಒಳ್ಳೆ ಇಳುವರಿ ಬರ್ತಾ ಇದೆಯಾ? ಸಾವಯವಗೆ ತಾಳ್ಮೆ ಇರಬೇಕು. ತಾಳ್ಮೆ ಇದ್ರೆ ಮಾತ್ರ 5 ವರ್ಷ ಅಂತೂ ಬೇಕು. ಅಷ್ಟೊಳಗೆ ಯಾವುದೇ ಕಾರಣಕ್ಕೂ ನಿಮಗೆ ಅದ್ರದ್ದು ರಿಸಲ್ಟ್ ಗೊತ್ತಾಗಲ್ಲಕ್ಕಿಂತ ರೈತರಿಗೆ ತಾಳೆ ಕೆಮಿಕಲ್ ಹಾಕ್ದೇನೆ 5 ವರ್ಷದ ಮೇಲೆ ನೀವು ಆ ಭೂಮಿ ಅಲ್ಲಿ ಪರಿವರ್ತನೆ ಆಗಿರೋದು ನೀವು ಕಾಣಬಹುದು. ಲಾಭದಾಯಕ ನಿಮ್ಗೆ ಅವಾಗ ಯಾವುದೇ ಕಾರಣಕ್ಕೂ ನಿಮ್ ಕೆಲಸ ಸಾವಯವ ಮಾಡಕ್ಕೆ ಮನಸ್ಸು ಮಾಡಲ್ಲ ನೀವು, ಅವಾಗ ಸುಮ್ನೆ ಭೂಮಿ ಹಾಳಾಗುತ್ತೆ. ರೈತರಿಗೂ ಕಂಡ್ಕೊಂಡಿದೀನಿ. ಈ ಸಾವಯವ ಕೃಷಿ ಕಡೆಗೆ ಯಾಕೆ ಆಸಕ್ತಿ ಬಂತು ನಿಮ್ಗೆ? ಸರ್, ನಮ್ಗೆ ನಾರಾಯಣ ರೆಡ್ಡಿ ಅವರು ಅಂತ ಅವರು ಆ ಟೈಮ್ನಾಗೆ ಜೀವಾಮೃತ ಬೀಜಾಮೃತ ಇವನ್ನೆಲ್ಲ ನಮ್ಮ ತಂದೆಯರು ಅವಾಗ ಅಳವಡಿಸಿದ್ದು. ಹಾಗಾಗಿ ಅದ್ರ ಕಡೆಗೆ ಒಲವು ಬಂತು. ತದನಂತರ ನಾವು ಹೊಸ್ದಾಗ ಬಂದಾಗ ನನ್ಗೇನು ಅದ್ರಲ್ಲಿ ಏನು ತಗೊಂತಾರೋ ಆ ಲೆವೆಲ್ಗೆ ನಾನು ಸಾವಯವದಾಗ ತಗೊಂತ ಇದ್ದೀನಿ ಸರ್. ಈ ಸಾವಯವ ಕೃಷಿ ಮಾಡ್ಬೇಕಂದ್ರೆ ಈ ದೇಶಿ ಹಸುಗಳು ಸಾಕಾಣಿಕೆ ಮಾಡ್ಬೇಕು. ನಾವು ಎರೆಹುಳ ಗೊಬ್ಬರ ಹಸಿರೆಲೆ ಗೊಬ್ಬರ ಕಾಂಪೋಸ್ಟ್ ಗೊಬ್ಬರ ಮಲ್ಚಿಂಗ್ ಮಾಡೋದು ಇವನ್ನೆಲ್ಲ ಅಳವಡಿಸ್ಕೋಬೇಕಾಗುತ್ತೆ. ನೀವು ಏನಾದ್ರೂ ಈ ದೇಶಿ ಹಸುಗಳನ್ನ ಸಾಕಾಣಿಕೆ ಮಾಡಿ ಅದರ ಬರ್ತಕ್ಕಂತ ತ್ಯಾಜ್ಯಗಳು ಸಾಗಣಿ ಗಂಜಳ ಇದನ್ನೆಲ್ಲ ಬಳಸ್ತಾ ಇದ್ರ? ಸರ್, ನಾನು ದೇಶಿ ಹಸು ಆಲ್ಮೋಸ್ಟ್ ಆಲ್ ಕ್ರಾಸ್ ಇದಾವೆ, ಕೆಲವು ದೇಶಿ ಹಸುಗಳು ಇದಾವೆ. ನಾನೇನ್ ಮಾಡ್ತೀನಿ, ಸಗಣಿ ಜೀವಾಮೃತ ಎರಡು ಬಿಟ್ರೆ ಮಲ್ಸಿಂಗು ಮಾಡ್ತಾ ಇದ್ವಿ. ಡಯಾಂಚ ಕಾಡ ಹೆಸರು ಅಲ್ಲಿ ಇವತ್ತು ನನಗೆ ಖುಷಿ ಅನ್ಸಿದೆ. ನಾನು ಮಾಡಿದ ಪ್ರಯತ್ನ ಸಾವಯವ ಪ್ರಯತ್ನ. ಮತ್ತೆ ಈ ಅಡಿಕೆ ಬಾಳೆ ಕಾಳುಮೆಣಸು ಆಲ್ಮೋಸ್ಟ್ ಆಲ್ 2 ಕೆಜಿ ಇದ್ದ 3 ಕೆಜಿ ತನಕಲು ನನಗೆ ಗಿಡ ಸಿಗ್ತಾ ಇದೆ, ಕಮ್ಮಿ ಅಂದ್ರೂ ಹೇಳ್ಬೋದು. ಈ ಕಾಳು ಮೆಣಸಿನ ಸಸಿ ಎಲ್ಲಿಂದ ತರಬೇಕು? ಮೂಡಿಗೆರೆ ತಗೊಂಡಿದ್ದೆ ಸರ್ ನಾನು. ಅವಾಗ ವೆರೈಟಿ ಗೊತ್ತಿಲ್ಲ ನನಗೆ. ಒಂದು 230 ಬಳ್ಳಿಗೆ 3 ಕೆಜಿ ಸಿಗುತ್ತೆ. ಇನ್ ಕೆಲವು ಬಳ್ಳಿ ವೀಕ್ ಇರೋ ಅಂತಂದ್ರೆ 2 ಕೆಜಿ ಹಿಂಗೆ ವೇರಿಯೇಷನ್ ಆಗುತ್ತೆ. ಒಂದ್ ಅಡಿಕೆ ಗಿಡಕ್ಕೆ ಒಂದ್ ಸಸಿ ಮಾತ್ರ ನಾಟಿ ಮಾಡ್ಬೇಕಾ ಸುತ್ತ ಒಂದ್ 3-4 ಸಸಿ ನಾಟಿ ಮಾಡ್ಬೇಕಾಗತ್ತ? ಸರ್, ಒಂದ್ ಮಾಡ್ಬೇಕು, ಯಾಕೆಂದ್ರೆ ದಕ್ಷಿಣ ದಿಕ್ಕಿಗೆ ಸಾಯಂಕಾಲ ಬಿಸಿಲಿಗೆ ಅದು ಹಾಳಾಗಿ ಹೋಗುತ್ತೆ. ಉತ್ತರ ದಿಕ್ಕಿಗೆ ಮಾಡ್ಬೇಕು. ಅದು ಫಸಲು ಅಂದ್ರೆ ಕಾಳು ಮೆಣಸು ಬಿಡ್ಲಿಕ್ಕೆ ಎಷ್ಟು ವರ್ಷ ಕಾಪಾಡಬೇಕಾಗತ್ತೆ? ಸರ್, 1 ವರ್ಷ ಮುಗೀತು ಅಂದ್ರೆ 2ನೇ ವರ್ಷದ ನಿಮ್ಗೆ ಕಂಪಲ್ಸರಿ ಅದು ತನ್ನಡಿತಾನೆ ಅದು ಪ್ರೋಗ್ರೆಸ್ ಸ್ಟಾರ್ಟ್ ಆಗಿರುತ್ತೆ ಸರ್. 1ನೇ ವರ್ಷ ನಿಮ್ಗೆ ಏನು ಕಾಣಲ್ಲ, 2ನೇ ವರ್ಷದ ಸ್ವಲ್ಪ ರೋಗ ಜಾಸ್ತಿ ಅಂತಾರೆ, ಅದನ್ನೆಲ್ಲ ಯಾವ ರೀತಿ ನಿರ್ವಹಣೆ ಮಾಡ್ತಾರೆ? ಆ ಕಾಳು ಮೆಣಸಿ ಸರ್ ಸೊರಗ ರೋಗ ಬರುತ್ತೆ ಸರ್. ಆಲ್ಮೋಸ್ಟ್ ಆಲ್ ಮೇಜರ್ ಸೊಣ್ಣನೇ ನಾವು ಏರ್ಸೋದು. ಜೀವಾಮೃತನೂ ಏರಿಸ್ತೀವಿ ಸರ್. ಅದರಲ್ಲಿ ಕೆಲವು ಸರಿ ಏನಾಗುತ್ತೆ ಅಂದ್ರೆ ಒಂದು 100ಕ್ಕೆ ಒಂದು ಬಳ್ಳಿ 2 ಬಳ್ಳಿ ಹೋಗಿರುತ್ತೆ. ಆದ್ರೆ ಈ ಮೇಜರ್ ಕೆಮಿಕಲ್ ಮಾಡಿದವ್ರಿಗೆ ಅಂದ್ರೆ 2 ವರ್ಷಕ್ಕೆ ಇದು ಕಾಳು ಮೆಣಸು ಬಿಡ್ಲಿಕ್ಕೆ ಪ್ರಾರಂಭ ಆದ್ರೆ ಒಂದು 4-5 ವರ್ಷಕ್ಕೆ ಗಿಡದಿಂದ ಒಳ್ಳೆ ಇಳುವರಿ ನಿರೀಕ್ಷೆ ಮಾಡಬಹುದು ಅಂತೀರ? ಕವೆಗಳೆಲ್ಲ ಡೆವಲಪ್ ಆದ್ಮೇಲೆ 3 ಕೆಜಿ ಕಾಣುತ್ತೆ, ನಿಮ್ಗೇನು ತೊಂದರೆ ಇಲ್ಲ. ಇದು ನಿರ್ವಹಣೆ ಅಂದ್ರೆ ಈಗ ನಮ್ಮ ವಿಳ್ಯದೆಲೆ ಕಟ್ಟದಂಗೆ ಎಲೆ ಬಳ್ಳಿ ಹೆಂಗ್ ಕಟ್ತೀವ ಹಂಗೆ ಅಡಿಕೆ ಗಿಡಕ್ಕೆ ಇದನ್ನು ಬಳ್ಳಿ ಕಟ್ಕೊಂತ ಹೋಗ್ತಾ ಇರ್ಬೇಕಾ? ಹೌದು ಸರ್. 1 ವರ್ಷ ನೀವು ಕಟ್ಟಿದ್ರಿ ಅಂದ್ರೆ ತನ್ನಡಿ ಯಾವ ವಾರ ಇದಾದ್ರೆ ಅದನ್ನ ಕಟ್ಬೇಕಷ್ಟೇ. ಆಲ್ಮೋಸ್ಟ್ ಆಲ್ ಅದೇ ಅದನ್ನ ಇದನ್ನ ಮೇಂಟೈನ್ ಮಾಡ್ಕೊಂಡು ಗ್ರಿಪ್ ತಗೊಂಡ್ಬಿಡುತ್ತೆ ಮರನ. ಕಾಡ್ ಮರ ಆದ್ರೆ ಬೇಗ ಗ್ರಿಪ್ ಹಿಡಿಯುತ್ತೆ ತ್ಯಾಗದ ಮರಗಳಿಗೆ. ಅವಕ್ಕೆ ಅಡಿಕೆ ಮರಕ್ಕೆ ಸ್ವಲ್ಪ ಕಟ್ಟಬೇಕಾಗುತ್ತೆ. ಇದು ಕಟಾವ್ ಮಾಡೋದು ಕಾರ್ಮಿಕರೇ ಮಾಡಬಹುದು. ಏನ್ ಸ್ವಲ್ಪ ಅದು ಕಲರ್ ತಿರ್ಗೋ ತನಕ ಕಾಯ್ಬೇಕಾಗುತ್ತೆ. ಸ್ವಲ್ಪ ಕೆಂಪು ಕಲರ್ ತಗೊಂಬರ್ತೀವಿ, ಒಂದು ಕಂಬಳಿ ಒಳಗೆ ಅದನ್ನ ತಗೊಂಬಂದು ಮುಚ್ಚಿಡ್ತೀವಿ ಸರ್. ತಿರುಬೆಳಗ್ಗೆ ತೆಗೆದು ಬಿಸಿಲಿಗೆ ಹಾಕ್ತೀವಿ. ಅದನ್ನ ಮೂರು ಸಹ ಇದನ್ನ ಮಾಡಿದ್ರೆ ತನ್ನಟಿ ತಾನೇ ಡ್ರೈ ಆಗೋಗುತ್ತೆ. ಅಂದ್ರೆ ಮೂರನೇರಿಂದ ನಾಲ್ಕು ದಿವಸ ಒಣಗಿಸಿದ ಮೇಲೆ ನೀವು ಮಾರ್ಕೆಟ್ಗೆ ತಗೊಂಡೋಗ್ಬೇಕಾದ್ರೆ ವೆರೈಟಿ ಬರುತ್ತೆ ಸರ್? ದೊಡ್ಡ ಕಾಳು, ಸಣ್ಣ ಕಾಳು ಎರಡು ವೆರೈಟಿ ಮಾಡ್ತಾರೆ. ಇದು ಮಾರುಕಟ್ಟೆ ಎಲ್ಲಿ ಮಾರಾಟ ಮಾಡ್ಬೇಕು ಕಾಳು ಮೆಣಸಿನ? ಸಿರ್ಸಿ ಹೋಗ್ಬೇಕಾಯ್ತು, ಚೆನ್ನಾಗಿ ತುಂಬಕೋಸಲೇ ಪೇಪರ್ ಇದನ್ನ ನಡೀತಾ ಇದೆ ಸರ್. ಇದು ಏನ್ ರೇಟ್ ಸಿಗ್ತಾ ಇದೆ ಕಾಳು ಮೆಣಸು? ಟಾಪು 700-750 ತನಕ ಇದೆ ಸರ್ ಕೆಜಿ. ಕೆಜಿ ಈ ಅದರಲ್ಲಿ ಗ್ರೇಡ್ ಇದ್ರೆ 400-700 ತನಕ. ಎಷ್ಟು ಕೆಜಿ ನಿರೀಕ್ಷೆ ಮಾಡ್ಬೋದಂತ್ರಿ ಸರ್? 1-3 ಕೆಜಿ ತನಕ ನಿರೀಕ್ಷೆ ಮಾಡಬಹುದು. ಯಾಕೆಂದ್ರೆ ಆಲ್ಮೋಸ್ಟ್ ಇಳುವರಿ ಬರುತ್ತೋ ಈ ಕಾಳು ಮೆಣಸು ಬೆಳೆಸಲು 1-3 ಕೆಜಿ ಇಳುವರಿ ಬಂದ್ರೆ ಒಂದು ಅಡಿಕೆ ಬೆಳೆನೆ ಬಂದಂಗೆ ಆಗುತ್ತಲ್ವಾ? ಆಗುತ್ತೆ ಸರ್. ನಿಮಗೆ ಗ್ರೇಡ್ ಒಂದೇ 3 ಕೆಜಿ ಬೆಳೆದ್ರೆ 2,000 ಆಯ್ತು. ನಿಮಗೆ ಅಡಿಕೆ ಇದಕ್ಕೂ ಹೋದ್ರು ಅಷ್ಟೇನೆ. ನಿಮಗೆ ನಾವೊಂದು ಏನ್ ಹೇಳ್ಬೇಕು ಅಂದ್ರೆ ಒಂದು ಮರಕ್ಕೆ 2,000 ನಿಮ್ಗೆ ಅಡಿಕೆ ಸಿಗುದು, 2,000 ಮ್ಯಾಕ್ಸಿಮಮ್ ಅದನ್ನ ಬಿಟ್ಟು 2,000 ಸಿಗುತ್ತೆ. ಇನ್ನು ಲಾಭದಾಯಕನೇ ಆಗುತ್ತೆ ಕಾಳು ಮೆಣಸು. ಇದು ಆಗಿದ್ರೆ ಅಡಿಕೆ ಜೊತೆಗೆ ಕಾಳು ಮೆಣಸು ಬೆಳೆಯೋದನ್ನು ಲಾಭದಾಯಕ. ನಾವು ಒಂದು ಜಮೀನಲ್ಲಿ ಒಂದ್ 2-3 ಬೆಳೆ ತಗೊಂಡಂಗಾಗುತ್ತೆ. ನೀವು ಕೋಕೋ ಬೆಳಿತೀರಾ, ಬಾಳೆ ಬೆಳಿತೀರಾ, ಕಾಳು ಮೆಣಸು ಬೆಳಿತೀರಾ, ಅಡಿಕೆ ಬೆಳಿತೀರಾ, ಹಂಗಾಗ್ಬಿಟ್ಟು ಹೆಚ್ಚು ಅನುಕೂಲ ಆಗುತ್ತೆ. ಅನುಕೂಲ ಆಗುತ್ತೆ ಸರ್. ಈಗ ರೈತರಿಗೆ ಆರ್ಥಿಕವಾಗಿ ಒಂದು ಬಲ ತುಂಬದಂಗಾಗುತ್ತೆ. ಎಲ್ಲಾ ರೈತರು ಮಿಶ್ರ ಬೆಳೆ ಬೆಳೀರಿ ಅಂತ ಒಂದು ಮನವಿಯನ್ನ ಮಾಡಬಹುದು. ಈ ಕಾಳು ಮೆಣಸು ಸತತವಾಗಿ ಎಷ್ಟು ವರ್ಷ ನಾವು ಬೆಳಿಬಹುದು ಸರ್? ಇದು 18 ವರ್ಷದ ತನಕ ನೋಡಿದೀನಿ ನಾನು ಆಲ್ಮೋಸ್ಟ್ ಅಲ್ಲಿ ಇದ್ರ ಅವಧಿ. ಅವ್ರು ಹೇಳ್ತಾರೆ 25 ವರ್ಷದ ತನಕ ಅಂತ ಹೇಳ್ತಾರೆ. ನಾನು ನೋಡಿರೋದು 18 ವರ್ಷದ ತನಕ. ಇಲ್ಲೇ ನಮ್ಮ ಪಕ್ಕದ ಹಳ್ಳಿ ಇದನ್ನ ನೋಡಿದೀನಿ 18 ವರ್ಷದ ತನಕ. ಅದಾಗ್ತಿದ್ದಂಕಲೇ ಮತ್ತೆ ಅದನ್ನೇ ಇದನ್ ಮಾಡ್ಕಂತಾರೆ. ಅದು ಅದ್ರೊಳಗೆ ಸ್ವರ್ಗ ರೋಗ ಬರದಾಗೆ ನಾವು ನೋಡ್ಬೇಕಷ್ಟೇ. ಮೇಜರ್ ನಿರ್ವಹಣೆ ಚೆನ್ನಾಗಿ ನಿರ್ವಹಣೆ ಮಾಡ್ಕೋಬೇಕು. ನಿರ್ವಹಣೆ ಮಾಡ್ಬೇಕು ಅಂದ್ರೆ ಶೀತ ಆಗ್ಬಾರ್ದು. ಬುಡ ಸ್ವಲ್ಪ ಅಡಿಕೆ, ಬಾಳೆ, ಕಾಳು ಮೆಣಸು ಇದೆಲ್ಲ ಲಾಭದಾಯಕ. ಇದ್ರ ಜೊತೆಗೆ ಕೋಕೋ ಬೆಳಿತೀವಿ ಅಂತಂದ್ರೆ ಅದೇ ಎಷ್ಟು ಗಿಡ ಬೆಳೆಸ್ತಾ ಇದ್ರ ಸರ್? ಅದೊಂದು 120 ಗಿಡ ಇದೆ. ಆಲ್ಮೋಸ್ಟ್ ಆಲ್ ನಾನು ಅದನ್ನ ಹಾರ್ವೆಸ್ಟ್ ಮಾಡಿದ್ದೆ. ಹಾರ್ವೆಸ್ಟ್ ಮಾಡಿದ್ದು ಅದಕ್ಕೆ ಬಾಳಿಗೆ ಇಲಿ ಇವೆಲ್ಲ ದಾನ್ಲಿ ಮಾಡಬಾರ್ದು ಅಂತ ಅದಕ್ಕೆ ಬಿಡ್ತಾ ಇದ್ದೀನಿ ಅದನ್ನ. ಈಗ ಕೋಕೋನೂ ಬರುತ್ತೆ ಅಂತರ? ಕೋಕೋ ಸರ್ ಬೇರೆ ಎಲ್ಲ ಇದನ್ನ ಕಂಪೇರ್ ಮಾಡಿದ್ರೆ ಕೋಕೋ ಇದ್ದ ಜಾಸ್ತಿ ಎಲೆ ಉದುರುತ್ತೆ, ನಮಗೆ ಜಾಸ್ತಿ ಗೊಬ್ಬರ ಸಿಗುತ್ತೆ. ಆಮೇಲೆ ಮನೆಯಲ್ಲಿ ಲೇಬರ್ ಇದ್ದು ಅದನ್ನ ನಿರ್ವಹಣೆ ಮಾಡಿದ್ರೆ ಒಳ್ಳೆ ಆರ್ಥಿಕವಾಗಿ ಪುಷ್ಟಿ ನೀಡುತ್ತೆ ರೈತರಿಗೆ ಸರ್. ಅದು ಅದರಲ್ಲಿ ಚೆನ್ನಾಗಿ ಇನ್ಕಮ್ ಇದೆ ಸರ್. ಅದು ನೀವೇನಿದೆ ಈಗ ಇದುವರೆಗೆ ಆದಾಯ ಏನು ತಾಂಡಿಲ್ವಾ ಕೋಕೋದಲ್ಲಿ? ಇಲ್ಲ ಸರ್, ನಾನು ಅದೇ ಅಡಿಕೆಗೆ ಎಫೆಕ್ಟ್, ಅಡಿಕೆ ತೆಂಗುಗೆ ಎಫೆಕ್ಟ್ ಮಾಡಬಾರ್ದು ಅಂತಾನೆ ಅದನ್ನ ಇಲ್ಲಿಗೆ ಬಿಟ್ಬಿಟ್ಟಿದ್ದೀನಿ ಸರ್. ಮತ್ತೆ ಇಷ್ಟೊಂದು ಜಮೀನಿಗೆ ಕೊಟ್ಟಿಗೆ ಗೊಬ್ಬರ ಅದೆಲ್ಲ ಬೇಕಾಗುತ್ತೆ ಏನಾದ್ರೂ ನೀವು? ನಾನೊಂದು 10 ಸಾಕಿದ್ದೆ ಸರ್ ಮೊನ್ನೆ. ಒಂಚೂರು ಹುಲ್ಲಿಂದ ಇದಾಗಿರೋದ್ರಿಂದ ಈಗ ಆಲ್ಮೋಸ್ಟ್ ಅಲ್ಲಿ 4 ಆಕಳ ಯಾವಾಗ್ಲೂ ಸಾಕ್ತಾನೆ ಬಂದಿದ್ದೀನಿ. ನಾನು ಹೊರಗಿಂದ ಎಲ್ಲಿ ತರ್ತಾ ಇಲ್ಲ. ನಂದೆ ಈ ವರ್ಷ 1 ಕೆ, 3 ವರ್ಷ 1 ಕೆ, ಹಿಂಗೆ ಒಂದ್ ಸರಿ ಇದ್ದ ಒಂದ್ ಕಡೆಯಿಂದ ಒಂದ್ ಕಡೆಗೆ ಬರೋದಕ್ಕೆ ನನಗೆ ಒಂದು 2 ವರ್ಷನಾರ ತಿಪ್ಪೆ ಗೊಬ್ಬರ ರೀಚ್ ಮಾಡಕ್ಕೆ 2-3 ವರ್ಷ ಬೇಕಾಗುತ್ತೆ. ಪೂರ ಕೊಡ್ತೀವಿ. ಬೇಸಿಗೆ ಜೀವಾಣುಗಳು ಡೆವಲಪ್ ಆಗಲ್ಲ ಅಂತ ಬೇಸಿಗೆ ಒಂದು ಕೊಡಲ್ಲ ಅಷ್ಟೇನೆ. ನಾವು ಈ ಟೈಪ್ ಮಾಡ್ಕೊಂಬಂದಿದೀವಿ. ಜಮೀನಲ್ಲಿ ಇಷ್ಟೆಲ್ಲ ಬೆಳೆಗಳು ಬೆಳಿತೀರಾ, ಮತ್ತೆ ಮನೆ ಸುತ್ತಮುತ್ತ ಎಲ್ಲ ಕೈ ತೋಟ ಇದನ್ನೇನಾದ್ರೂ ಮಾಡ್ಕೊಂಡಿದೀರಾ? ಹಾ ಮಾಡಿದೀವಿ ಸರ್. ಮನೆ ಸುತ್ತಲೂ ಹಣ್ಣಿನ ಗಿಡಗಳು, ತರಕಾರಿ, ಹೂವಿನ ಗಿಡಗಳು, ಜೇನ್ ಪೆಟ್ಟಿಗೆ, ಬಾಳೆ, ಕಬ್ಬು. ತೋಟ ಮಾಡೋದಂತ ಏನ್ ಅನುಕೂಲ ಅಂತೀರಾ? ಮನೆ ಹತ್ರ ಕೈ ತೋಟ ಮಾಡೋದ್ರಿಂದ ನಮಗೆ ಒಂದು ಲವಲವಿಕೆ ಅನ್ನತ್ತೆ. ನಮಗೆ ಬೇಕಾದನು ನಮ್ಮನೆ ಆವರಣದಲ್ಲೇ ನಾವೇ ಬೆಳ್ಕೊಂಡು ನಾವೇ ಯೂಸ್ ಮಾಡೋದ್ರಿಂದ ನಮ್ಗೆ ಮನೆಗೆ ಮನಸ್ಸಿಗೆ ಖುಷಿ ಇರುತ್ತೆ, ನಮಗೆ ಮನೆಗೆ ಬೇಕಾದ ಎಲ್ಲ ಸಿಗುತ್ತೆ. ಮತ್ತೆ ಇದ್ರ ಜೊತೆಗೆ ಏನಾದರೂ ಉಪಕಸುಗಳು ಬಿಟ್ಟು ಕುರಿ, ಮೇಕೆ, ಕೋಳಿ ಈ ತರ ಏನಾದ್ರು ಮಾಡ್ತಾ ಇದ್ರ ಸರ್? ನಾವು ಅಡಿಕೆ ಸಸಿ ಸಾಕಿ ಮಾರ್ತಾ ಇದೀವಿ ಸರ್. ಆಲ್ಮೋಸ್ಟ್ ಅಲ್ಲಿಗೆ 10 ವರ್ಷ ಆಯ್ತು. ಒಂದು ನನಗೆ ಬೇಕಾದ ಒಂದು 500,000 ನನ್ನ ಮನೆಗೆ ಇಟ್ಕೊಂಡು ಒಂದ್ 2,000-3,000 4,000 ಸಸಿ ಸಾಕ್ತೀನಿ, ಸಾಕಿ ಮಾರ್ತೀನಿ ಸರ್ ರೈತರಿಗೆ. ಅಂದ್ರೆ ನಿಮ್ಮ ಜಮೀನು ಗೊಟ್ಟನೆ ಆಯ್ಕೆ ಮಾಡ್ಕೊಂತೀರಾ, ಸಸಿ ಸಾಕಾಟಿಕೆ ಮಾಡಿ ಮಾಡೋದು ಇದು ಲಾಭದಾಯಕ ಅಂತೀರ? ಹಾ, ಇದು ಒಂದು ಲಾಭದಾಯಕ. ನಮ್ಗೆ 5 ರೂಪಾಯಿ ಖರ್ಚು ಮಾಡಿ ಒಂದು ಗೋಟ್ ತರ್ತೀವಿ, ಇನ್ನು 5 ರೂಪಾಯಿ ಖರ್ಚು ಮಾಡಿ ನಿರ್ವಹಣೆ ಮಾಡ್ತೀವಿ. 20 ರೂಪಾಯಿ ಕೊಟ್ಟರು ಒಬ್ಬ ರೈತಗೆ 10 ವರ್ಷ ಸಾಕಿ. ಆಮೇಲೆ 30 ರೂಪಾಯಿ ಒಂದು ಗಿಡನ ಕೊಟ್ಟಿದ್ದೀನಿ ಸರ್. ಆಯಾ ಸಸಿ ಇದಕ್ಕೆ ಕಂಡೋಗಿ ನಾಟಿ ಮಾಡ್ತಾರ ರೈತರು? ಮಾಡ್ತಾರೆ ಸರ್. ಯಾಕೆ ಮಾಡಲ್ಲ ಸರ್? 2 ವರ್ಷ ಇಲ್ಲೇ ನಿರ್ವಹಣೆ ಮಾಡಿರ್ತೀವಿ. 2 ವರ್ಷ ಅವ್ರಿಗೆ ನಿರ್ವಹಣೆ ತಪ್ಪು, ಗಿಡ ಸಾಯೋದು ತಪ್ಪು, ಅದನ್ನ ಕಳೆ ಆಗದಂಗೆ ಇನ್ನೊಂದಾಗದಂಗೆ ಅದನ್ನ ಮೇಂಟೈನ್ ಮಾಡೋದು ತಪ್ಪು. ಅವ್ರ ಅಭಿಪ್ರಾಯ ಯಾವ ರೀತಿ ಚೆನ್ನಾಗಿ ಬರ್ತಾ ಇದೆ ಅಲ್ಲ ಅಂತ ಹೇಳ್ತಾ ಇರ್ತಾರ? ಹಾ ಸರ್, ನಮ್ಮ ಹತ್ರಲ್ಲಿ ತಗೊಂಡೋದ್ರೆ ಸಸಿ ಚೆನ್ನಾಗಿದೆ, ಗೋಟ್ ಚೆನ್ನಾಗಿದೆ, 99% ಮೊಳಕೆ ಬರುತ್ತೆ, ಚೆನ್ನಾಗಿದೆ ಗೋಟು ಅಂತ ಎಲ್ಲರೂ ಇದು ಮಾಡಿದಾರೆ ಸರ್. ಸಸಿನೂ ಚೆನ್ನಾಗಿದೆ ಅಂತಲೇ ಬಹಳ ಜನ ಹೇಳ್ತಾ ಇದಾರೆ. ಮುಂದಿನ ಏನೇನು ಬೆಳೆಗಳು ಬೆಳಿಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ದೀರ ಸರ್? ಈಗ ಸದ್ಯ ನಾನು ಈ ಜಾಕಾಯಿ, ಪಂದೋಲ, ಏಲಕ್ಕಿ ಹಿಂಗೆ ಎಲ್ಲ ಮಿಶ್ರ ಬೆಳೆ ಮಾಡ್ಬೇಕು ಅಂತ ಮತ್ತೆ ಮುಂದಿನ ಅಂದ್ಕೊಂಡಿದ್ದೀನಿ. ಇನ್ನು ಮಾಡ್ಲಿಕ್ಕೆ ಜಮೀನ್ ಇದೆಯಾ, ಖಾಲಿ ಇದೆಯಾ? ಇದೆಲ್ಲ ಅಂತರ ಬೆಳೆಯಾಗಿ ಮಾಡೋದು ಸರ್. ಇದು ಅಡಿಕೆ ಒಳಗೆ ಅಂತರ ಬೆಳೆಯಾಗಿ ಮಾಡೋದು. ಅಡಿಕೆ ಇದು ಜಾಕಾಯಿಗೂ ಬಿಸಿಲು ಜಾಸ್ತಿ ಇದ್ರೆ ಬರಲ್ಲ, ಏಲಕ್ಕಿಗೂ ಬಿಸಿಲು ಜಾಸ್ತಿ ಇದ್ರೆ ಬರಲ್ಲ. ಕಾಳು ತೋಟದಲ್ಲಿ ನನಗೆ ಮಾಡಕ್ ಜಮೀನ್ ಇದೆ, ಮಾಡ್ತೀನಿ ಸರ್. ಅಡಿಕೆ ಮಧ್ಯದಲ್ಲಿ ಬಾಳೆ, ಕಾಳುಮೆಣಸು, ಜಾಕಾಯಿ ಇವನ್ನೆಲ್ಲ ಬೆಳೆಯೋದ್ರಿಂದ ಅಡಿಕೆ ಒಂದು ಫಲವತ್ತತೆ ಕಡಿಮೆ ಆಗಿ ಇಳುವರಿ ಕಡಿಮೆ ಆಗೋ ಸಾಧ್ಯತೆ ಇಲ್ವಾ? ಸರ್, ಏನಾಗುತ್ತೆ ಅಂದ್ರೆ ಬೆಳೆ ಜಾಸ್ತಿ ಆದಾಗ ಅದಕ್ಕೆ ತಕ್ಕನಂಗೆ ನಾವು ಅವಕ್ಕೆ ಇದು ಫುಡ್ ಕೊಡ್ತಾ ಹೋಗ್ಬೇಕಾಗುತ್ತೆ. ಕೆಲಸ ಮಾಡ್ತಾ ಹೋಗ ಅಷ್ಟು ಎಲೆ ಉದ್ರೆ ಅದು ಕೆಲಸ ನಮಗೆ ಇದು ಕೊಡುತ್ತೆ. ಇನ್ನು ಮೇಜರ್ ಕಾಳುಮೆಣಸಿಗೆ ಅಡಿಕೆ ಕೊಟ್ಟದೆ ತಗೊಳುತ್ತೆ. ಇನ್ನು ಏಲಕ್ಕಿ ಮಾತ್ರ ಅದಕ್ಕೆ ಮಾತ್ರ ನಾವು ಸಪ್ರೇಟ್ ಮಾಡಲೇಬೇಕಾಗುತ್ತೆ. ಇನ್ನು ಕಾಳುಮೆಣಸು ಆಲ್ಮೋಸ್ಟ್ ಆಲ್ ಅದಕ್ಕೆ ಫುಡ್ ಕೊಡಬೇಕಾಗತ್ತೆ. ನಾವು ಎಷ್ಟು ಆಸಕ್ತಿಯಿಂದ ಅದನ್ನ ನೋಡ್ಕೊಳ್ತೀವೋ ಅಷ್ಟು ಇಳುವರಿ ಬರುತ್ತೆ ಅಂತೀರಿ? ಆಸಕ್ತಿ ಎಷ್ಟು ಕ್ಲೀನಾಗಿ ನಾವು ಅದ್ರ ಕಡೆಗೆ ಕಾನ್ಸ್ಟೆಂಟ್ ಕೊಡ್ತೀವೋ ಅಷ್ಟು ಇಳುವರಿ ಬರುತ್ತೆ. ಅಷ್ಟು ಗೊಬ್ಬರ ಗೂಡು ಇವನ್ನೆಲ್ಲ ಕೊಟ್ಟಾಗ ಮಾತ್ರ ನಾವು ಮತ್ತೆ ಇಳುವರಿ ಪಡ್ಲಿಕ್ಕೆ ಸಾಧ್ಯ ಅಂತೀರ? ಹೌದು ಸರ್. ಈಗ ಯಾವುದೇ ಮಾಡಿದ್ರು ಒಂದು 2-3 ಲಕ್ಷ ಬೇಕಾಗುತ್ತೆ. ಇವೆಲ್ಲ ಇಂಟರ್ ಕ್ರಾಪ್ ಆಗಿರೋದ್ರಿಂದ ಒಂದಕ್ಕೆ ಮಾಡಿ ಒಂದಕ್ಕೆ ಬಿಡಕ್ ಬರಲ್ಲ, ಎಲ್ಲವಕ್ಕೂ ಮಾಡಲೇಬೇಕು. 2-3 ಲಕ್ಷ ಖರ್ಚು ಬಂದೇ ಬರುತ್ತೆ. ನೀವು ಏಲಕ್ಕಿ ಅಂತಂದ್ರೆ ಏಲಕ್ಕಿನೂ ನಿಮ್ಮ ಈ ವಾತಾವರಣದಲ್ಲಿ ಬೆಳಿಬಹುದು ಅಂತೀರ? ಹಾ, ಬೆಳೀತಾರೆ ಸರ್. ಈಗ ನನ್ನ ಮನೆಯಲ್ಲಿ ಮನೆ ಅಂಗಳದಾಗೆ 2 ಗಿಡ ಆಲ್ರೆಡಿ ಕಾಯಿ ಬರ್ತಾ ಇದೆ. ಏಲಕ್ಕಿ ನಮ್ಮ ವಾತಾವರಣ ಅಸಲು ಹೆಚ್ಚು ಇರೋಂಥ ಪ್ರದೇಶದಲ್ಲಿ ಬೆಳಿಲಿಕ್ಕೆ ಸಾಧ್ಯ ಇಲ್ಲ ಅಂತೀರ? ಬಯಲು ಪ್ರದೇಶದಲ್ಲಿ ಆದರೆ ತಂಪಿರೋಂಥ ವಾತಾವರಣ ಬೇಕು ಏಲಕ್ಕಿಗೆ. ಇನ್ನು ಕಾಳುಮೆಣಸು ಬರುತ್ತೆ, ಕೋಕೋನು ಆಲ್ಮೋಸ್ಟ್ ಆಲ್ ತೋಟದಲ್ಲೇ ಬರುತ್ತೆ. ಏಲಕ್ಕಿ ಮಾತ್ರ ಸ್ವಲ್ಪ ತಂಪಿಗೆ ಚೆನ್ನಾಗಿ ಬರುತ್ತೆ ತೋಟದೊಳಗೆ ಜೌಗಿರೋಂಥ ಭಾಗ ಆದರೆ. ಈಗ ಇಷ್ಟೊಂದೆಲ್ಲ ಕೃಷಿ ಮಾಡ್ಕೊಳ್ತಾ ಇದ್ರೆ ನಿಮ್ಮ ಮನೆಯಲ್ಲೆಲ್ಲ ಎಷ್ಟು ಜನ ಇದ್ರ, ಯಾವ ರೀತಿ ನಿಮಗೆಲ್ಲ ಸಹಕಾರ ಸಿಗ್ತಾ ಇದೆ? ಸರ್, ನಮ್ಮ ಮನೆಗೆ ನಾನು, ನಮ್ಮ ಅಣ್ಣ, ನಮ್ಮ ತಾಯಿ, ಆಲ್ಮೋಸ್ಟ್ ಆಲ್ ನಮ್ಮ ತಾಯಿ, ನಮ್ಮ ಮನೆಯವರು, ನಮ್ಮಣ್ಣ ಎಲ್ಲ ಸಹಕಾರ ಕೊಡ್ತಾರೆ ಸರ್. ಎಲ್ಲರೂ ಸಹಕಾರ ಕೊಡೋದ್ರಿಂದನೇ ವ್ಯವಸಾಯ ಮಾಡಕ್ ಆಗೋದು ಇವತ್ತು ರೈತ. ಕೂಲಿ ಕಾರ್ಮಿಕರ ಸಮಸ್ಯೆ ಏನಿಲ್ವಾ? ಕೂಲಿ ಕಾರ್ಮಿಕರ ಸಮಸ್ಯೆ ಇದ್ದೇ ಇರುತ್ತದೆ ಸರ್, ಅದರಲ್ಲೇ ಅನುಸರಿಸ್ಕೊಂಡು ಮಾಡ್ಕೊಂತ ಹೋಗೋದು. ಇಷ್ಟು ವರ್ಷದ ಒಂದು ಕೃಷಿ ಬದುಕು ಸಂತೋಷ ನೆಮ್ಮದಿ ತಂದು ಕೊಟ್ಟಾಯ್ತಾ ನಿಮಗೆ? ಕೃಷಿ ಮಾಡಿದ್ರೆ ಎಲ್ಲ ಸರ್, ನಾವು ಸಂತೋಷ ಮಾಡಿದ್ರೆ ಮಾತ್ರ ಕೃಷಿನೇ ಅಲ್ವಾ? ಕೃಷಿ ಬದುಕು ನಮಗೆ ಸಂತೋಷ ಕೊಟ್ಟಿದೆ. ನನ್ನ ಜೀವನಕ್ಕೆ ಒಂದು ಟರ್ನಿಂಗ್ ಪಾಯಿಂಟ್ ಸಿಕ್ಕಿರೋದಿದ್ದು ಕೃಷಿ ಇದ್ದಾನೆ. ಕೃಷಿಯನ್ನ ಸಂತೋಷದಿಂದ ಮಾಡಿ, ಕೃಷಿಯಿಂದಲೇ ಸಂತೋಷ ಕಾಣ್ರಿ. ಒಂದು ಕೃಷಿ ಬದುಕು ಸಂತೋಷ ನೆಮ್ಮದಿ ತಂದು ಕೊಟ್ಟೈತೆ ಅಂದ್ರೆ, ಈಗ ನೋಡಿದ್ರು ಏನು ಈ ಕೃಷಿಯಿಂದ ಲಾಭ ಇಲ್ಲ, ನಾವು ಬೆಳೆದಂತ ಬೆಳೆಗೆ ಒಳ್ಳೆ ಬೆಲೆ ಸಿಗ್ತಾ ಇಲ್ಲ, ಇಳುವರಿ ಬರ್ತಾ ಇಲ್ಲ ಅಂತಂದ್ಬಿಟ್ಟು ಬೆಂಗಳೂರು, ಮೈಸೂರು ಫ್ಯಾಕ್ಟ್ರಿ ಕಂಪ್ನಿ ಅಂತೆಲ್ಲ ಹೋಗ್ತಾರೆ. ಅಂತ ಯುವಕರಿಗೆ ಏನು ಸಾಧನೆ ಮಾಡ್ಬೋದು ಅನ್ನಕ್ಕೆ ಇವತ್ತಿನ 100 ರೈತರು ಇದಾರೆ ಸರ್. ನಾನು ಇದ್ರಲ್ಲಿ ಸಂತೋಷ ಕಂಡೆ ಅನ್ನಕ್ಕಿಂತ 100 ರೈತರು ವ್ಯವಸಾಯ ಮಾಡಿ ನಮ್ಮ ಪೂರ್ವಜರು ಮಾಡ್ಕೊಂಡು ಹೋಗಿರೋದು ನಾವು ಮನಸ್ಫೂರ್ತಿ ಮಾಡೋಣ, ಇದರಲ್ಲಿ ನೆಮ್ಮದಿ ಕಾಣೋಣ ಅಂತ ಹೇಳ್ತೀನಿ. ಸಿಟಿ ಬದುಕುಗಿಂತ ನಮ್ಮ ವ್ಯವಸಾಯದಲ್ಲೇ ನಾವು ನೆಮ್ಮದಿ ಕಾಣೋಣ. ಎಲ್ಲರೂ ಮರಳಿ ವ್ಯವಸಾಯಕ್ಕೆ ಬರ್ರಿ, ಸಂತೋಷದಿಂದ ಎಲ್ಲರೂ ವ್ಯವಸಾಯ ಮಾಡೋಣ. ಇಷ್ಟೊಂದು ನಾನು ಹೇಳಕ್ ಇಷ್ಟಪಡ್ತೀನಿ. ಈ ಕಾರ್ಯಕ್ರಮ ಕೇಳಂತ ರೈತ ಬರ್ಕೊಟ್ಟಿದ್ದೀನಿ ನಿಮ್ಮ ಆಕಾಶವಾಣಿಗೆ 9448-6906-08 ನನ್ನ ಫೋನ್ ನಂಬರ್ ಹೇಳಿ. ನಿಮ್ಮದ್ದು ಏನಾದ್ರು ಸಲಹೆ ಇದ್ರೆ ನಾನು ತಗೊಂತೀನಿ. ರೈತ ಬಾಂಧವರೇ, ಇದು ಚನ್ನಗಿರಿ ತಾಲೂಕು ಕತ್ಲಗೆರೆಯ ಕೃಷಿಕರಾದ KS ನಿತ್ಯಾನಂದ ಅವರ ಮೊಬೈಲ್ ಸಂಖ್ಯೆ 9444-86-90-08. ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಲಿ ಅಂತ ಆಕಾಶವಾಣಿ ಹಾರೈಸುತ್ತೆ. ನಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ರೈತ ಬಂದರು ಧನ್ಯವಾದಗಳು. ಇದುವರೆಗೂ ಸಮಗ್ರ ಕೃಷಿಯಲ್ಲಿನ ಅನುಭವಗಳು ಕುರಿತು ಚನ್ನಗಿರಿ ತಾಲೂಕು ಕತ್ತಲಗೆರೆಯ ಕೃಷಿಕ KS ನಿತ್ಯಾನಂದ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇದೀಗ ಪೇಟೆ ಧಾರಣೆ. 75 ರೂಪಾಯಿಗಳಿಂದ ಗರಿಷ್ಠ 2129 ರೂಪಾಯಿಗಳು, ಜೋಳ ಹೈಬ್ರಿಡ್ ಕ್ವಿಂಟಲ್ಗೆ ಕನಿಷ್ಠ 2250 ರೂಪಾಯಿಗಳಿಂದ ಗರಿಷ್ಠ 2676 ರೂಪಾಯಿಗಳು, ಮೆಕ್ಕೆಜೋಳ ಹೈಬ್ರಿಡ್ ಸ್ಥಳೀಯ ಕ್ವಿಂಟಲ್ಗೆ ಕನಿಷ್ಠ 1011 ರೂಪಾಯಿಗಳಿಂದ ಗರಿಷ್ಠ 2171 ರೂಪಾಯಿಗಳು, ರಾಗಿ ಹೈಬ್ರಿಡ್ ಕ್ವಿಂಟಲ್ಗೆ ಕನಿಷ್ಠ 2056 ರೂಪಾಯಿಗಳಿಂದ ಗರಿಷ್ಠ 2003, ನೆಲಗಡಲೆ ಅಂದರೆ ಶೇಂಗಾ ನಾಟಿ ಕ್ವಿಂಟಲ್ಗೆ ಕನಿಷ್ಠ 2529 ರೂಪಾಯಿಗಳಿಂದ ಗರಿಷ್ಠ 7839 ರೂಪಾಯಿಗಳು, ಮೆಕ್ಕೆಜೋಳ ಸ್ಥಳೀಯ ಕ್ವಿಂಟಲ್ಗೆ ಕನಿಷ್ಠ 1 ಸ್ಥಳೀಯ ಕ್ವಿಂಟಲ್ಗೆ ಕನಿಷ್ಠ 4269 ರೂಪಾಯಿಗಳಿಂದ ಗರಿಷ್ಠ 6519 ರೂಪಾಯಿಗಳು. ಚಳ್ಳಕೆರೆ ಮಾರುಕಟ್ಟೆಯಲ್ಲಿ ನೆಲಗಡಲೆ ಅಂದರೆ ಶೇಂಗಾ ಕ್ವಿಂಟಲ್ಗೆ ಕನಿಷ್ಠ 3200 ರೂಪಾಯಿಗಳಿಂದ ಗರಿಷ್ಠ 7259 ರೂಪಾಯಿಗಳು. ಜಗಳೂರು ಮಾರುಕಟ್ಟೆಯಲ್ಲಿ ಮೆಕ್ಕೆಜೋಳ ಸ್ಥಳೀಯ ಕ್ವಿಂಟಲ್ಗೆ ಕನಿಷ್ಠ 1999 ರೂಪಾಯಿಗಳಿಂದ ಗರಿಷ್ಠ 2119 ರೂಪಾಯಿಗಳು. ದಾವಣಗೆರೆ ಮಾರುಕಟ್ಟೆಯಲ್ಲಿ ಹಲಸಂದಿ ಕಾಯಿ ಕ್ವಿಂಟಲ್ಗೆ ಕನಿಷ್ಠ 3800 ರೂಪಾಯಿಗಳಿಂದ ಗರಿಷ್ಠ 4200 ರೂಪಾಯಿಗಳು. ಸೇಬು ಕ್ವಿಂಟಲ್ಗೆ ಕನಿಷ್ಠ 4800 ರೂಪಾಯಿಗಳಿಂದ ಗರಿಷ್ಠ 6800 ರೂಪಾಯಿಗಳು. ಬೂದಕುಂಬಳಕಾಯಿ ಕ್ವಿಂಟಲ್ಗೆ ಕನಿಷ್ಠ 1000 ರೂಪಾಯಿಗಳಿಂದ ಗರಿಷ್ಠ 1500 ರೂಪಾಯಿಗಳು. ಬಾಳೆಹಣ್ಣು ಏಲಕ್ಕಿ ಬಾಳೆ ಕ್ವಿಂಟಲ್ಗೆ ಕನಿಷ್ಠ 3000 ರೂಪಾಯಿಗಳಿಂದ ಗರಿಷ್ಠ 3500 ರೂಪಾಯಿಗಳು. ಬೆಳೆಕಾಯಿ ಬೀನ್ಸ್ ಕ್ವಿಂಟಲ್ಗೆ ಕನಿಷ್ಠ 1700 ರೂಪಾಯಿಗಳಿಂದ ಗರಿಷ್ಠ 2000 ರೂಪಾಯಿಗಳು. ಬೀಟ್ರೂಟ್ 2,000 ರೂಪಾಯಿಗಳಿಂದ 2,500 ರೂಪಾಯಿಗಳು, ಹಾಗಲಕಾಯಿ ಕ್ವಿಂಟಲ್ಗೆ 3,000 ರೂಪಾಯಿಗಳಿಂದ 3,500 ರೂಪಾಯಿಗಳು, ಸೋರೆಕಾಯಿ 1,500 ರೂಪಾಯಿಗಳಿಂದ ಗರಿಷ್ಠ 1,800 ರೂಪಾಯಿಗಳು, ಹೀರೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 2,000 ರೂಪಾಯಿಗಳಿಂದ ಗರಿಷ್ಠ 2,500 ರೂಪಾಯಿಗಳು, ಎಲೆಕೋಸು ಕ್ವಿಂಟಲ್ಗೆ ಕನಿಷ್ಠ 800 ರೂಪಾಯಿಗಳಿಂದ ಗರಿಷ್ಠ 1,000 ರೂಪಾಯಿಗಳು, ದಪ್ಪ ಮೆಣಸಿನಕಾಯಿ ಕನಿಷ್ಠ 6,000 ರೂಪಾಯಿಗಳಿಂದ ಗರಿಷ್ಠ 7,000 ರೂಪಾಯಿಗಳು, ಕ್ಯಾರೆಟ್ ಕನಿಷ್ಠ 2,000 ರೂಪಾಯಿಗಳಿಂದ ಗರಿಷ್ಠ 3,000 ರೂಪಾಯಿಗಳು, ಹೂಕೋಸು ಕನಿಷ್ಠ 1,000 ರೂಪಾಯಿಗಳಿಂದ ಗರಿಷ್ಠ 1,500 ರೂಪಾಯಿಗಳು, ಸೌತಾಲ್ಗೆ ಕನಿಷ್ಠ 1,700 ರೂಪಾಯಿಗಳಿಂದ ಗರಿಷ್ಠ 2,600 ರೂಪಾಯಿಗಳು, ಈರುಳ್ಳಿ ಕ್ವಿಂಟಲ್ಗೆ ಕನಿಷ್ಠ 500 ರೂಪಾಯಿಗಳಿಂದ ಗರಿಷ್ಠ 1,650 ರೂಪಾಯಿಗಳು, ಪಪ್ಪಾಯಿ ಕ್ವಿಂಟಲ್ಗೆ ಕನಿಷ್ಠ 1,500 ರೂಪಾಯಿಗಳಿಂದ ಗರಿಷ್ಠ 1,800 ರೂಪಾಯಿಗಳು, ಕ್ವಿಂಟಲ್ಗೆ ಕನಿಷ್ಠ 5,000 ರೂಪಾಯಿಗಳಿಂದ ಗರಿಷ್ಠ 5,500 ರೂಪಾಯಿಗಳು, ಟೊಮೆಟೊ ಕ್ವಿಂಟಲ್ಗೆ 700 ರೂಪಾಯಿಗಳಿಂದ ಗರಿಷ್ಠ 1,000 ರೂಪಾಯಿಗಳು, ಬಳ್ಳಾರಿ ಮಾರುಕಟ್ಟೆಯಲ್ಲಿ ಸಜ್ಜೆ ಕ್ವಿಂಟಲ್ಗೆ ಕನಿಷ್ಠ 1,666 ರೂಪಾಯಿಗಳಿಂದ ಗರಿಷ್ಠ 2,316 ರೂಪಾಯಿಗಳು, ಹರಳು ಬೀಜ ಕ್ಯಾಸ್ಟ್ರೋರ್ ಸೀಡ್ ಕ್ವಿಂಟಲ್ಗೆ 6,120 ರೂಪಾಯಿಗಳಿಂದ ಗರಿಷ್ಠ 6,171 ರೂಪಾಯಿಗಳು, ನೆಲಗಡಲೆ ಶೇಂಗಾ ಕ್ವಿಂಟಲ್ಗೆ 3,166 ರೂಪಾಯಿಗಳಿಂದ ಗರಿಷ್ಠ 8,059 ರೂಪಾಯಿಗಳು, ನವಣೆ ಕ್ವಿಂಟಲ್ಗೆ 2,501 ರೂಪಾಯಿಗಳಿಂದ ಗರಿಷ್ಠ 3,056 ರೂಪಾಯಿಗಳು, ರಾಗಿ ಉತ್ತಮ ಕ್ವಿಂಟಲ್ಗೆ ಕನಿಷ್ಠ 1,979 ರೂಪಾಯಿಗಳಿಂದ ಗರಿಷ್ಠ ಕನಿಷ್ಠ 8,000 ರೂಪಾಯಿಗಳಿಂದ ಗರಿಷ್ಠ 10,000 ರೂಪಾಯಿ. ಇದುವರೆಗೂ ಪೇಟೆ ಧಾರಣೆ ಕೇಳಿದಿರಿ. ಇದೀಗ ಒಂದು ಜನಪದ ಗೀತೆಯನ್ನ ಕೇಳೋಣ. ದನಿ ಚಂದ ಕಿನ್ನೂರಿ ನುಡಿಸೋ ಕಿನ್ನೂರಿ ನುಡಿಸೋನ ಬೆರಳಿನಂದ ಚಂದವೋ ಚಕ್ಕಿ ಮುಂದಕ್ಕೆ ನಾರಿ ನನ್ನ ಸಿಟ್ಟಳೋ